ಪರಾತ್ಪರ ನನದಾತ ಗುರು ನಮಾಮಿ ಶ್ರೀ ಗುರು ಓಂಕಾರೋ ಚಿದಾನಂದ ಗುರು ಈಶ್ವರೋಪ ಗುರು ಸದಾನಂದ ಪರನಗಿ ಪರಮ ವಿಷ್ಣು ಮಹೇಶ್ವರ ನಮೋ ಪರಾತ್ಪರ ನನದಾತ ಗುರು ಮೋಕ್ಷದಾತ ಗುರು ನಮೋ ನಮಸ್ತೆ ರಕ್ಷರಕ್ಷ ಜಗದ ಪರ